ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ, ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮತ್ತೆ ಆರಂಭವಾಗಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಸರಣಿ 3. ಪಿತ್ತ ಕಪ ಸಮತೋಲನವೇ ಆರೋಗ್ಯ. ಇದೇ ರವಿವಾರ June 1st ಪ್ರತಿ ರವಿವಾರ ಬೆಳಿಗ್ಗೆ 8:30 ಹಾಗೂ ಸಂಜೆ 7 ಗಂಟೆಗೆ ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ಬಾರೋ ಶರಣು. ಅದ ಹೊಲದಿಂದ ಈಗ ಬಹಳ ಲೇಟ್ ಆತನ ಬಂದ. ಬಂದ್ ಕುಂತಿದ್ನೆ. ಕುಂತ ಸ್ವಲ್ಪ ಯಾಕಾದ್ ದಣಿವಾದಂಗ ಆಗಿತ್ತಪ್ಪ ಸ್ವಲ್ಪ. ಅಲ್ಲ ಮತ್ತೆ ಯಾಕಂದ್ರೆ ಕೆಲಸ ಬರ್ತದಲ್ಲ ಇದ್ರಾಗ ಎಲ್ಲಿ ಕುಂಟಿ ಹೊಡೆದಿವಿ. ಅಲ್ಲ ಆಗ್ಲೇ ಸಸಿ ದೊಡ್ಡ ಆಗತ್ತವ. ದೊಡ್ಡ ಆಗತ್ತವ ಮತ್ತೆ ಕಳೆನು ಸ್ವಲ್ಪ ಜಾಸ್ತಿ ಆಗಿತ್ತದ. ಮತ್ ಈಗ ಸಣ್ಣ ಇದ್ದಾಗನ ಈ ಮಳಿ ಆಗೋಕ್ಕಿಂತ ಮೊದ್ಲು ಒಮ್ಮೆ ಹೊಡೆದ್ ಬಿಟ್ರೆ ಅದ ಕಸ ಎಲ್ಲ ಹೊಕ್ಕತ್ತಲ್ಲ, ಕಳೆ ಹೋದ ಮತ್ತೆ ಬೆಳಿ ನಳನಡಿಸ್ತಾವ. ಈಗ ನೋಡಪ್ಪ ನೀನು ಭಾಳ ಸೆಣೆ ಅದೆ. ಆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಎಲ್ಲ ಬೀಜ ತೊಗೊಂಬಂದು ಆಮೇಲೆ ಬೀಜೋಪಚಾರ ಮಾಡಿ ನೀ ಊರಿದೆ ಎಷ್ಟು ಚಲೋ ಆಗೈತೆ ನೋಡು. ಅಗದಿ ಬರೋಬ್ಬರೇ ಆಗಿ ನಂದು ಅಲ್ಲೊಂದು ಹುಟ್ಟೈತೆ ಇಲ್ಲೊಂದು ಹುಟ್ಟಿಲ್ಲ ಅಂದ್ರೆ ಆಂಗ್ಲ ಆಗ್ಬಿಟ್ಟದ ನಂದು. ನಾ ಏನು ಮಾಡಿದ್ ಗೊತ್ತನು, ಅವ್ನು ನಮ್ಮ ರೈತರ ಬೀಜ ಅಂತಿದ್ದು ಒಂದು ಅವ್ನು ತೊಗೊಂಬಂದು ಹಾಕ್ಬಿಟ್ಟಿನಿ ನೋಡಿದ್ರಿ ಈಗ ಅವ್ ಸರಿ ಬೆಳಿತಾನೆ ಇಲ್ಲ. ಈಗೇನ್ ಮತ್ತೆ ಮುರಿದ್ ಬಿತ್ತಬೇಕು ಏನು ಅಂತ ವಿಚಾರ ಮಾಡಕತ್ತಿ ನೋಡು ಬಸಣ್ಣ. ನಾವು ಈ ಮೆಕ್ಕೆಜೋಳ ಹಾಕಿದ್ವಿ ನೋಡು. ಗೊಂಜಾಳ ಗೊಂಜಾಳ ಆ ಗೊಂಜಾಳ ಚಲೋ ಆಗೈತದ. ಮತ್ತೆ ಎಲ್ಲ ಸಾಲ ಅಗದಿ ಬಹಳ ಆಗ್ಲಿ ಒಂದ್ ಗೇನ್ ಆಗೈತಿ ನೋಡಿ, ಹಿಂಗೆ ಒಂದ್ ಗೇನ್ ಆಗೈತಿ. ಮತ್ತ ಅದಕ್ಕಿಂತ ಮೊದ್ಲ ಮೆಣಸಿನ್ಕಾಯಿ ಹಾಕಿದ್ದಪ್ಪ, ಆ ಮೆಣಸಿನ್ಕಾಯಿ ಲುಕ್ಸಾನ ಆತಿ ಸಲ. ಅದು ಅಲ್ಲ ಅದ್ರೂ ನೀ ಮೊನ್ನೆ ಅದು ಸರ್ಕಾರ ಗೊಬ್ಬರ ತಗೊಂಡು ಆ ಬೀಜ ತಗೊಂಡು ಆಮೇಲೆ ಎಷ್ಟು ಹುರುಪಿಂದ ನೀನು ಬೀಜ ಬಿತ್ತಕ್ ಹೋಗುದನ ಒಂದ್ ದೊಡ್ಡ ಅಲ್ಲ ಸಂಭ್ರಮ ನೋಡಪ್ಪ. ನಾನು ಬಿಟ್ಟಿದ್ನೆ ನಾನು ಮತ್ತ ಅದ್ರಾಗ ಏನ್ ಎಷ್ಟು ಮಜಾ ಆಯ್ತಲ್ಲ ಒಕ್ಕಲ್ತಂದಾಗ ಅಂತೇಳಿ ಎಲ್ಲ ಗೊತ್ತಾತದು. ಆಮೇಲೆ ಮೊದಲು ಹೊಲಕ್ಕೆ ಹೋಗೋದು ಬಿಟ್ಟು ಬಿಟ್ಟಿದ್ದೆ ನಾನು. ಇದನ್ನೆಲ್ಲ ಮಾಡೋದು ಮೊದ್ಲೆಲ್ಲ ಸಣ್ಣವರಿದ್ದಾಗ ಮಾಡೇವಲ್ಲ, ಮಾಡಿಲ್ಲ ನಾವೇನ. ಇಲ್ಲ ಮಂಡಿ ಹೊಡೆದಿಲ್ಲೋ ಕುಂಟಿ ಹೊಡೆದಿಲ್ಲೋ ಏನ ಗಳೆ ಹಿಡಿದಿಲ್ಲೋ ಏನ್ ಹಿಡಿದಿಲ್ಲ. ಬೆನನ್ ಹೊಲದಾಗ ನಾನು ಇದನ್ನ ಹೆಸರು ಹಾಕಿನಿ ಈ ಸರಿ. ಅದೊಂದು ಸ್ವಲ್ಪ ಚಲೋ ಆಗೈತೆ ನೋಡಪ್ಪ, ಕೈ ಹಿಡಿತೈತೆ ಅಂತ ಅನಿಸುತ್ತೆ ಅಲ್ಲಿ. ಯಾಕಂದ್ರೆ ಇವತ್ತ ರೇಟ್ ಚಲೋ ಅದ. 5,000 ಮೇಲೆ ಏಟತಿದ್ರು ರೇಟ್. ನಾವು ಚಲೋತ್ನಾಗ ನಾವು ಬೆಳಿಲಿಕ್ಕೆ ಸಾಧ್ಯ ಆಯ್ತಂದ್ರೆ ಆಗ್ತದ ಅಂದ್ರೆ. ಅದಕ್ಕೆ ನಮ್ಮ ಕೃಷಿ ವಿಜ್ಞಾನಿ ಇದ್ರಪ್ಪ ಕರ್ಕೊಂಡು ಹೋಗಿದ್ದೆ, ತೋರಿಸಿದೆ ಈಗ ಈ ತರ ಆತಾದಾಗ ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿನಿ. ಸಣ್ಣ ಮಿಡತೆ ಪಡತೆ ಓಡಾಡಕತ್ತಿರ ಸಣ್ಣ ಸಸಿ ಇದ್ದಾಗ ನೋಡಿ ಈಗ ಅವನ್ನ ಮೊದಲ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಮತ್ತೆ ಚಲೋನ ಪೈಕ್ ಬಂದ ಬರ್ತದೆ ಮತ್ತೆ ಇಳುವರಿ ಚಲೋ ಬರ್ತದೆ ಅಂತೇಳಿ ಅವ್ರು ಹೇಳಕತ್ತಿದ್ರೆ. ಅವ್ರದೆಲ್ಲ ಮಾತ್ ಕೇಳ್ಕೊಂಡು ಔಷಧ ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೊಂಡು ನೋಡು, ಮತ್ ನಾಳೆ ಮುಂಜಾನೆ ಹೋಗ್ಬೇಕು. ಹೌದಲ್ಲ. ಆದ್ರೂ ಇದ್ರ ಬಗ್ಗೆ ಏನ್ ನೋಡಿ, ಈಗ ಪ್ರತಿದಿನ ಮುತುವರ್ಜಿ ವಹಿಸ್ಬೇಕು ನೋಡಿ ಇದನ್ನ. ಅಲ್ಲ ಹಗದಿ ಹಾ, ಇದು ಒಂದು ನಾವೇನದು ಪಾರ್ಟ್ ಟೈಮ್ ಕೆಲಸ ಅಲ್ಲಿದ್ದು. ಇದು ಯಾವಾಗ್ಲೂ ಕೂಡ ಮುಂದಿನ ದಿನ ಅಂದ್ಬಿಟ್ಟು ಅದ್ರೊಳಗೆ ಇದ್ರನ ನಾವು ಭೂಮಿ ತಾಯಿ ಹೆಂಗದಾಳ ಅಂತೇಳಿ ನಾವು ಮಾತಾಡಿಸ್ತಾ ಇದ್ರನ ನಮಗೆ ಏಟ್ ರೇಟು ಕೊಡ್ತಾಳ. ಈಗ ನಮ್ಮ ರೈತ ಬಾಂಧವ್ರು ಏನ್ ಮಾಡ್ತಾರೆ ಗೊತ್ತನು, ಬಿತ್ತಿ ಬಂದ್ಬಿಡ್ತಾರ ಅತ್ತ ಎಲ್ಲರೂ ಅಲ್ಲ ಸ್ವಲ್ಪ ಅಲಸರ ಮಾಡಿಬಿಡ್ತಾರೆ, ಬಂದು ಕಟ್ಟೆ ಮೇಲೆ ಕೂತ್ಕೊಂಡು ಹಟ್ಟೆ ಹೊಡ್ಕೊಂಡು ಕುಂತ್ ಬಿಟ್ರೆ ಅಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಾಗೋದಿಲ್ಲ. ಹೌದಿಲ್ಲ. ಈಗ ಅವು ಒಂದಿಟ್ಟು ಯಾವಾರ ರೋಗ ಬಂದ್ಬಿಡ್ತಾವೆ, ರೋಗ ಬಂದ್ಕೊಳ್ಳೆ ನಾವು ಮೊದಲ ನೋಡ್ಕೊಂಡ್ರೆ ಒಂದಿಟ್ಟು ನಮಗೆ ಔಷಧ ಹೊಡ್ಕೊಂಡು ಅದನ್ನ ನಿಯಂತ್ರಣ ಮಾಡ್ಬೋದು. ಇಲ್ಲ ಅಂದ್ರೆ ಇಡೀ ಹೊಲಕ್ಕೆ ಹೊಲನ ತೊಗೊಂಡ್ಬಿಡ್ತೈತಿ ನೋಡ್ರ. ಮೊನ್ನೆ ನಮ್ಮ ರಾಮಣ್ಣನ ಹೊಲ ಹಂಗ ಮಾಡ್ಬಿಟ್ಟ ಹೋದರ್ಸ. ಯಾವಾಗ ಈ ಹುಳ ಯಾವಾಗ ಬರ್ತಾವ, ಈ ಕೀಟ ಯಾವಾಗ ಬರ್ತಾವ, ಇದ ಗೊತ್ತಾಗುದಿಲ್ಲ ಶರಣಪ್ಪ. ನಾವು ಹೋಗ್ತಾ ಇದ್ರೆ ಗೊತ್ತಾಗ್ತದೆ, ಸೂಕ್ಷ್ಮವಾಗಿ ನಾವು ಹೋಗ್ತಿರ್ಬೇಕು. ಎಲಿ ಹಿಂದಿರ್ತಾವು, ಎಲಿ ಮಗ್ಲಿರ್ತಾವು, ನಾವು ಏನ ಇಲ್ ಬಿಡ ಅಂತಕೊಂಡ್ ಬಿಟ್ಟು ಯಾಕೆ ಎಲಿ ತರ ಬಂದಿರ್ತಾವ ಮಮ್ಮ. ಅವನ್ನ ಸರಿ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಗ್ಯಾರಂಟಿ ಒಂದ್ ಮತ್ತೆ ಒಂದ್ ವಾರ ಬಿಟ್ಟು ಹೋಗ್ ನೀನ ಅರ್ಧಕ್ಕರ್ಧ ಹೊಲ ತೊಗೊಂಡ್ಬಿಟ್ಟಿರ್ತದೆ ನೋಡ್ ಮತ್ತೆ ಅವಾಗ ಹೆಂಗ್ ನಿಯಂತ್ರಣ ಮಾಡ್ತೀನಿ. ಅದೆಲ್ಲ ನಾವು ಮಾಡಿದ್ದೆಲ್ಲ ಅದು ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡ್ತದೆ, ಒಳಗೆ ಹುಣಸೇನ್ ತೊಳ್ದಂಗೆ ಆಕತ್ತೆ ಎಲ್ಲ ಇದು. ಅದಕ್ಕೆ ನಾನು ಈ ಸರಿ ಏನು ಮಾಡೇನೆ ಅಂದ್ರೆ, ಈ ಸಮಗ್ರ ಕೃಷಿ ಮಾಡ್ತಾರಲ್ಲ ಅಂದ್ರೆ ಒಂದೆಲ್ಲ ಇನ್ನೊಂದು ಆಗ್ತದೆ ಅಂತೇಳಿ. ಮೊದಲ ನಾವೆಲ್ಲ ನಮ್ಮ ಕಾಕ ಅವರೆಲ್ಲ ಬೆಳೀತಿದ್ರಲ್ಲ, ಅಕ್ಕಡಿ ಕಾಳೆಲ್ಲ ಹಾಕ್ತಿದ್ರು, ಬದುಗುಂಟ ಅಕ್ಕಡಿ ಕಾಳು ಹಾಕ್ತಿದ್ರು. ಅವಾಗ ಕಸ ಸಹಿತ ಭಾಳ ಬರ್ತಿದ್ದಿಲ್ಲ, ಯಾಕಂದ್ರೆ ಇವು ಸದೃಢವಾಗಿ ಬೆಳೆದ್ ಬಿಡ್ತಿದ್ವ. ಈಗ ಏನಾಗಿದೆ, ಸಿಂಗಾಪಂಗ ಬೆಳೆಯೋದು ಭಾಳ ಕಷ್ಟ ಆಗ್ಬಿಟ್ಟದ. ಬರೀ ಕಸ ತೆಗೆದು ಒಂದು ಕೆಲಸ, ಆಳು ಎಲ್ಲಿ ಸಿಗ್ತಾವ ನೋಡ್ತಿ ಇಲ್ಲಿ ನೀನು, ನಮಗೆ ಕೆಲಸ ಮಾಡಕ್ಕ ನಮಗೆ ದೊಡ್ಡ ಸಮಸ್ಯೆ ಅದ. ಅಂದ್ರೆ ಏನಾಗಿದೆ, ಎಲ್ಲರಿಗೆ ನಮ್ಮ ಕೆಲಸಗಳನ್ನ ನಾವೇ ಮಾಡಬೇಕು ಅನ್ನುವಂಗು ಕೂಡ ಆಗೈತಿ. ಇರೋದಕ್ಕ ಅದೇನದಲ್ಲ, ಕಳೆ ಕೃಷಿ ಕಾರ್ಮಿಕರನ್ನ ನಾವೆಲ್ಲ ಅಂದ್ರೆ ಅವ್ರನ್ನ ಕೂಡ ಅಂದ್ರೆ ನಾವು ಹುಡುಕಾಡ್ಕೊಂಡು ಮಾಡ್ಕೊಂಡು ಚಂದಾಗಿ ನಡ್ಸ್ಕೋಬೇಕು. ಸಾಕಷ್ಟು ಯಂತ್ರಗಳು ಬಂದಾವ, ಯಂತ್ರಗಳ ಸಹಾಯ ತಗೋಬೇಕಂದ್ರೆ ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಹಿಂಗಾಗಿ ನಮ್ಮ ಈ ಹಳ್ಳಿ ಭಾಗದಾಗ ದೊಡ್ಡ ಸಮಸ್ಯೆ ಐತದ. ಈ ಕೃಷಿನೂ ಕೂಡ ಅಂದ್ರೆ ನಾವು ಬಹಳಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದ್ರಾಗ ಬಂಡವಾಳವನ್ನು ಹಾಕಬೇಕು, ಆಮೇಲೆ ಬಂಡವಾಳ ತೆಗಿಲಿಕ್ಕೆ ಒಂದು ಬರ್ತದೆ ದಾರಿ, ಇಲ್ಲಾಂದ್ರೆ ಒಮ್ಮೆ ಹಾಕಿದ ಬಂಡವಾಳನ್ನು ಕೈ ಕೊಟ್ಟು ಹೋಗ್ತದೆ. ಹೌದೌದೌದು. ಈಗ ನೋಡಿ, ಹೆಸರನ್ನ ಎಕರೆಗೆ 4-5 ಕ್ವಿಂಟಲ್ ಬೆಳಿಬಹುದು ನಾವು. ಆದ್ರೆ ಇನ್ನ ಜಾಸ್ತಿನೇ ಬೆಳಿತಾರೆ ಬಿಡು. ಅಲ್ಲ, ಒಂದ್ ಎಕರೆಗೆ ವೈಜ್ಞಾನಿಕವಾಗಿ ಬೆಳೆದ್ರು ಅಂದ್ರೆ. ಈಗೇನಾಗಿದೆ ನಮ್ದು ಪರಿಸ್ಥಿತಿ ಅಂತಂದ್ರೆ, 1 ಕ್ವಿಂಟಲ್ 1.5 ಕ್ವಿಂಟಲ್ ಅವ್ರು ಸಾಕ್ಬಿಡೋ ಅನ್ನೋ ಪರಿಸ್ಥಿತಿ ಆಗಿದೆ. ಹಂಗಾಗಿ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಬಹಳ ವೈಜ್ಞಾನಿಕವಾಗಿ ನಾವು ಈ ವಿಜ್ಞಾನಿಗಳ ಸಹಾಯ ತೆಗೆದುಕೊಂಡು ಒಂಚೂರು ಇಳುವರಿ ಜಾಸ್ತಿ ಮಾಡ್ಕೊಳಕ್ ನಮ್ಗೆ ಕಾಳಜಿ ತಗೋಬೇಕಾಗ್ತದೆ. ಮತ್ತೆ ನಾವು ಯಾವಾಗ್ಲೂ ಅದ್ರಾಗ ಹೋಗಿ ಹೇಳಿದಂಗೆ, ನೀವು ಹೋಗ್ತೀಯಲ್ಲ ಹೊಲಕ್ಕೆ, ನೀವು ನಿನ್ನಂಗೆ ಎಲ್ಲರೂ ದಿವಸ ಹೋಗ್ಬರ್ಬೇಕು ನೋಡಿ ಹೊಲಕ್ಕೆ. ಅಂದ್ರೆ ಈ ಕೃಷಿ ಕೇಂದ್ರಗಳು ಇರ್ತಾವಲ್ಲ, ಕೃಷಿ ಸಂಪರ್ಕ ಕೇಂದ್ರ, ಅವನ್ನೆಲ್ಲ ಒಟ್ಟು ಅವನ್ನೆಲ್ಲ ಭೇಟಿ ಆಗ್ಬೇಕು ನಾವು. ಅಲ್ಲಿ ಅಧಿಕಾರಿಗಳನ್ನ, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಅಥವಾ ಕೃಷಿ ವಿಜ್ಞಾನಗಳನ್ನ ಭೇಟಿ ಆಗ್ತಾ ಇದ್ರೆ ಸ್ವಲ್ಪ ನಾವು ಸಲಹೆಗಳನ್ನ ತಗೋಬೇಕಲ್ಲ. ತಗೋಬೇಕು. ಮತ್ತೆ ನಾವು ಬೀಜನ ಅಂತಲ್ಲೆಲ್ಲ ತಗೊಂಡಿದ್ವಿ ಅಂದ್ರೆ ಏನು ಹೆಚ್ಚು ಕಡಿಮೆ ಆದ್ರೆ ನಮಗೆ ಒಂದು ಪರಿಹಾರ ಸಿಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಆ ಕಡೆ ವಿಚಾರ ಮಾಡ್ಬೇಕಂತ ಐತಿ. ನೋಡೋಣ ಈ ಸರಿ ಮಳೆಗಾಲ ಚಲೋ ಆಗೈತಿ, ದೇವ್ರು ಬಹಳ ನಮ್ಗೆ ಕಾಣ್ತದ ಅನ್ಸುತ್ತೆ, ಚಲೋ ಪೀಕ್ ಬರ್ಬೋದು. ಆಗ್ಲಪ್ಪ, ಹಂಗ ಮಾಡೋಣ ಅಂತ ಮಾಡೋಣ. ಮತ್ತೆ ಆಯ್ತು ನಡೆ. ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಬೈಲಹೊಂಗಲ್ ತಾಲೂಕು ಅನಿಗೋಳದ ಚೆನ್ನಯ್ಯ ಸಿದ್ದಯ್ಯ ಪೂಜಾರ್ ಹಾಗೂ ಸಂಗಡಿಗರಿಂದ ಸಣ್ಣಾಟ ಅಲ್ಲಮ್ಮ ಪ್ರಭು. Yeah. ಪ್ರಪಂಚವು ಅಜ್ಞಾನಿಗಳ ಕಣ್ಣಿಗೆ ಇದು ಎಷ್ಟು ಮನೋಹರವಾಗಿ ತೋರುತ್ತಿರುವುದು. ಇದರಲ್ಲಿ ಎಳ್ಳಷ್ಟಾದರೂ ಸುಖವಿಲ್ಲ, ಎಳ್ಳಷ್ಟಾದರೂ ಸುಖವಿಲ್ಲದೆ ಕಷ್ಟವೇ ಕಷ್ಟವಾದ ಈ ಸಂಸಾರವು ಅಜ್ಞಾನ ವಶದಿಂದ ಇವರಿಗೆ ಎಷ್ಟು ಸುಖವುಳ್ಳದ್ದಾಗಿ ತೋರುತ್ತಿರುವುದು. ತನ್ನ ಹಿಂಗಾಲನ್ನೇ ಹಿಡಿದು ನುಂಗುತ್ತಿರುವ ಹಾವಿನ ವೆಚ್ಚರವೇ ಇಲ್ಲದೆ ಮುಂದೆ ಕುಳಿತಿರುವ ನೊಣಗಳಿಗೆ ಜಪ್ಪಿಸಿರುವ ಈ ಮರುಳ ಕಪ್ಪೆಯಂತೆ ಈ ಮತಿಹೀನ ಮನುಷ್ಯರು ತಮ್ಮನ್ನು ಹಿಂದೆ ಅವಿಷವೆಂಬ ಸರ್ಪವು ಅವಕಾಶವಿಲ್ಲದೆ ನುಂಗುತ್ತಿರುವ ಎಚ್ಚರವನ್ನೇ ಮರೆತು ಬಿಟ್ಟಿರುವರಲ್ಲ. ಶಿವ ಶಿವ, ಹೆಣ್ಣು ಹೊಣ್ಣು ಮಣ್ಣೆಂಬ ಇವೇ ಮೂರು ಕುರುಡ ನೊಣಗಳಿಗೆ ಜಪ್ಪಿಸಿಕೊಂಡು ಕೂತು ಇವರು ಎಂಥ ಅನರ್ಥಕ್ಕೆ ಗುರಿಯಾಗುತ್ತಿರುವರು? ಸಾಧುಗಳೇ, ತಾವದವರು ತಮ್ಮ ದೇಶ ಯಾವುದು? ನಾರಿಮಣಿ, ನಾವು ಯಾರಿದ್ದ ಭಾಗ್ಯವು ನಿನಗೆ ಏಕೆ ಬೇಕಾಗಿರುವುದು? ಆ ಭಾಗ್ಯ ಬೇಕಂತ ತಾವು ಇದ್ದ ಕಡೆ ಬಂದಿವ್ರಿ. ಯಾಕೆ ಬೇಕಾಗಿರುವುದು? ನನ್ನಲ್ಲೇ ನಿನ್ನ ಕೆಲಸವಾದರೂ ಏನಿರುವುದು? ನನಗೆ ಅಲ್ಲಮ್ಮ ಶಿವಯೋಗಿ ಅನ್ನುವರು. ಅಯ್ಯಯ್ಯ, ತಮ್ಮ ಹೆಸರೇನು ಚಂದ ಐತೆ ಅಲ್ಲ. ಹೌದು, ಇರಲಿ, ನಿನಗೆ ತಂದಿ ತಾಯಿ ಅದಾರು ಲೇಪ್ಪ? ದೂತೆ, ನನಗೆ ತಂದಿ ತಾಯಿ ಇರುವುದೇ ಇಲ್ಲ. ತಂದಿ ತಾಯಿ ಇಲ್ಲ ಅಂದ್ಮೇಲೆ ಏನು ಇರೋದ್ ಬಿಡ್ರಿ? ಆದ್ರೆ ತಮ್ಮ ಪ್ರಯಾಣ ಎಲ್ಲಿಗ್ರಿ? ದೂತೆ, ನನಗೆ ಹೆಂಡತಿಯೂ ಇಲ್ಲ. ನೋಡಿ, ಸಾಧುಗಳಿಗೆ ಹೆಂಡರ ಅವಶ್ಯವೇ ಇರುವುದಿಲ್ಲ. ಇರಲಿ, ನನ್ನಲ್ಲಿ ನಿನ್ನ ಕೆಲಸವಾದರೂ ಏನಿರುವುದು ಹೇಳು. ಅಯ್ಯಯ್ಯ, ತಮ್ಮ ಚಲೋ ಸುದ್ದಿ ತಂದವ್ರು ಏನು ಇನ್ನೊಮ್ಮ ಕೊಡ್ತಾರೋ ಅಂತ ಸ್ವಲ್ಪ ಕೇಳಕ್ ಬಂದಿದ್ದರು. ಚಲೋ ಸುದ್ದಿ ಅಂದರೆ ಎಂತಹದ್ದು? ಮೈನರ್ದು ಜಯವಾದದ್ದು ಇಂಥ ಚಲೋ ಸುದ್ದಿ ತಂದವ್ರು ಏನು ಇನ್ನೊಮ್ಮ ಕೊಡ್ತಾರು? ಇದು ಚಲೋ ಸುದ್ದಿಯೇ? ಹೌದ್ರಿ. ಹಾಗಿದ್ದರೆ ಅವರಿಗೆ ಯೋಗ್ಯ ಸಂಭಾವನೆಯನ್ನೇ ಕೊಡುವರು. ಯೋಗ್ಯ ಅಂದ್ರೆ ಏನ್ರಿಪ್ಪ? ಚಲೋ ಸುದ್ದಿಯನ್ನು ಗಂಡಸರು ತಂದರೆ ಅವರಿಗೆ ದೋತರ ಪಾವಡಗಳನ್ನು ಕೊಡುವರು. ಒಳ್ಳೇದು. ಅದೇ ಸುದ್ದಿಯನ್ನು ಆ ಹೆಂಗಸರು ತಂದರೆ ಅವರಿಗೆ ಸೀರೆ ಕುಬ್ಬಸಗಳನ್ನು ಮಾಡುವರು. ಅದರಂತೆ ನಾನಾದರೂ ಚಲೋ ಸುದ್ದಿಯನ್ನ ತಂದೇನೆ ನೋಡ್ರಿಪ್ಪ. ಅಂತ ಚಲೋ ಸುದ್ದಿ ಅದೇನಿರ್ಬೋದು ಹೇಳು. ಯಪ್ಪ, ಮಂದ್ಯಾಗ ಹೇಳೋದಲ್ರಿ, ಅದು ಸ್ವಲ್ಪ ಕಿವಿಯಾಗಿ ಹೇಳೋದೈತಿ ಕೇಳ್ರಿ. ಹೀಗೇನು ಹಾಗಿದ್ದರೆ ಹೇಳು. ಹಾ ನೋಡ್ರಿಪ್ಪ, ಇದ ನಾವು ಹೇಳುದು. ಛೇ ಮೂರ್ಖ, ಇದ ಏನಿಲ್ಲ, ಶುಭ ವಾರ್ತೆ. ಹಾಗಿದ್ದರೆ ಕೇಳು. ಒಳ್ಳೇದು, ಹೇಳ್ರಿ. ಚೀಚಿ ಮಾಡಿ